ಸೊಗಸು ಕೇಳಮ್ಮ, ಹೆಣ್ಣೆ ಬಾಳಿನ ಕಣ್ಣು ಅರಿಯಮ್ಮ, ಹೆಣ್ಣಿನ ಜನ್ಮ ಕಡುವಲ್ಲ ಕೇಳಮ್ಮ. ಆತ್ಮೇರೆ, ಜನಪದ ಗೀತೆಗಳನ್ನ ಇದುವರೆಗೆ ಕೇಳಿದ್ರಿ. ರೈತರ ಕಲ್ಯಾಣ ಮಂತ್ರಾಲಯ ಏ ಮೊಸಡಿ ಏನ್ ನೋಡ್ತಿ, ಅವ ಚುರೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು. ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ. ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್, ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರು ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರು ಚಲೋ ಇತ್ತು, ತಪ್ಪ್ಯಾರ್ದು ಯಾಕ್ರಿ ಹೆಂಗ, ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ್ಯಾರ್ದು. ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ? ನಾನಿಮ್ಮನೆ ಕಬ್ಣ ಹಚ್ಚ ಹಚ್ಚ ಏ ಸುಮ್ಮನೆ ಒಳಗ್ ಬರ್ರಿ, ದಿನ ಕುಡ್ದು ಬಾಗಲ್ದಾಗ ಬಂದು ಒತ್ತಾಡದು. ಏನ್ಗಪ್ಪ ಮುಡ್ಕಾದ ಬಂದಂತ ಯಾರ ಹರ್ಕ ಮುರ್ಕ ಬಕ್ಕಿಟ್ಟು ಚರಿಗಿ ತಂದ್ಗಿಂದ ನಾ ಕುಡ್ರ ನಿಂದೇನ ಎಷ್ಟು ದಿನ ಅಂತ ತಡಿಲಿ, ಚಟಕ್ಕ ದಾಸ ಆಗ್ಬಿಟ್ಟಿರಿ. ನಿನ್ ದಾಸ ಆಗ್ಬೇಕಂತೇನೆ ಬೇಡಪ್ಪ ಬೇಡ, ಇರು ಎರಡ್ ಮಕ್ಕಳಿಗೆ ಸಾಲಿ ಪೀ ತುಂಬ ಮೊದ್ಲು ತುಂಬಿಲ್ಲ ಅದೇನ್ ದೊಡ್ಡ ಹೇಳಕತ್ತೀನಿ. ಛೀ ದೂರ ಸರಿ, ಕುಡ್ದು ಮುಚ್ಚಾಕ ಗುಟ್ಕಾ ಬೇರೆ ಬಾಯ್ ತೆಗಿಬೇಡ.